ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟೌವಿನ ಬಗ್ಗೆ ಮತ್ತು ಅವುಗಳ ಸುರಕ್ಷತಾ ಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಗ್ಯಾಸ್ ಸಿಲಿಂಡರ್ ಅನ್ನು ಯಾವಾಗಲೂ ನೇರವಾಗಿ ನಿಲ್ಲಿಸಿರಬೇಕು. ಯಾವುದೇ ಕಾರಣಕ್ಕೂ ಅಗ್ನಿ ಅಥವಾ ಜ್ವಾಲೆ ಇಲ್ಲವೇ ಬಿಸಿಯ ಸನಿಹದಲ್ಲಿ ಅದನ್ನು ಇಡಬಾರದು. ಸ್ಟೌವನ್ನು ಉಪಯೋಗ ಮಾಡದೇ ಇದ್ದಾಗ ಮತ್ತು ರಾತ್ರಿಯ ವೇಳೆ ರೆಗ್ಯುಲೇಟರ್ನ ವಾಲ್ವನ್ನು ಬಂದ್ ಮಾಡಬೇಕು. ನಿಮ್ಮ ಸಿಲಿಂಡರ್ ಅಥವಾ ಯಾವುದೇ ಉಪಕರಣವನ್ನು ನೀವೇ ರಿಪೇರಿ ಮಾಡುವುದಕ್ಕೆ ಹೋಗಬಾರದು. ಎಲ್ ಪಿ ಜಿ ಇನ್ಸ್ಟಾಲೇಷನ್ನ ಎಲ್ಲ ಅಂಗಗಳು ಸುಸ್ಥಿತಿಯಲ್ಲಿವೆ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಎಲ್ ಪಿ ಜಿ ವ್ಯವಸ್ಥೆಯ ಯಾವುದೇ ಅಂಗದಲ್ಲಿ ತೊಂದರೆ ಇದ್ದರೂ ಕೂಡ ನಿಮ್ಮ ವಿತರಕರನ್ನು ಸಂಪರ್ಕಿಸಿ ಮೆಕ್ಯಾನಿಕ್ ಸೇವೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕು ಹಾಗೂ ಅಗತ್ಯವಿದ್ದರೆ ದುರಸ್ತಿಪಡಿಸಿಕೊಳ್ಬೇಕು. ಅಡುಗೆ ಮಾಡುವಾಗ ಹತ್ತಿಯ ಬಟ್ಟೆಗಳನ್ನು ಧರಿಸುವಂತಹದ್ದು ಬಹಳಷ್ಟು ಒಳ್ಳೆಯದು. ಪಾತ್ರೆಗಳನ್ನು ಇಳಿಸುವುದಕ್ಕೆ ಚೂಡಿದಾರದ ವೇಲ್ ಅಥವಾ ದುಪ್ಪಟ್ಟವನ್ನು ಉಪಯೋಗ ಮಾಡಬೇಡಿ. ಅಡುಗೆ ಮಾಡುವಾಗ ಏಪರನ್ನು ಧರಿಸುವಂತಹದ್ದು ಬಹಳಷ್ಟು ಒಳ್ಳೆಯದು. ಅಡುಗೆ ಮಾಡುವಾಗ ಚಿಕ್ಕ ಮಕ್ಕಳನ್ನು ಎಲ್ ಪಿ ಜಿ ಇನ್ಸ್ಟಾಲೇಷನ್ ಹತ್ತಿರ ಬರುವುದಕ್ಕೆ ಬಿಡಬೇಡಿ. ನಿಮ್ಮ ಹಾಟ್ ಪ್ಲೇಟ್ ಅಥವಾ ಸ್ಟೌವನ್ನು ಆನ್ ಸ್ಥಿತಿಯಲ್ಲಿ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬೇಡಿ. ಕುದಿಯುವ ವಸ್ತು ಚೆಲ್ಲುವುದರಿಂದ ಅಥವಾ ತೀವ್ರ ಗಾಳಿಯಿಂದ ಉರಿತಾ ಇರುವಂತಹ ಬರ್ನರ್ ನಂದುವಂತಹ ಸಾಧ್ಯತೆಗಳಿರ್ತವೆ. ಆಗ ಗ್ಯಾಸ್ ಬರ್ನರ್ ಮೂಲಕ ಲೀಕ್ ಆಗ್ತಾ ಇರ್ತದೆ. ಲೀಕ್ ಆಗಿ ಸಂಗ್ರಹವಾಗಿರುವಂತಹ ಎಲ್ ಪಿ ಜಿಯು ಇನ್ನೊಂದು ಬರ್ನರ್ನ ಬೆಂಕಿಯಿಂದ ಅಥವಾ ಇತರ ಯಾವುದಾದರೂ ಜ್ವಾಲೆಯ ಮೂಲದಿಂದ ಹೊತ್ತಿ ಉರಿದು ಅಗ್ನಿ ಅನಾಹುತಕ್ಕೆ ಕಾರಣವಾಗಬಹುದು. ತವಾ ಬಾಣಲೆ ಅಥವಾ ಪ್ರೆಷರ್ ಕುಕ್ಕರ್ನ ಹ್ಯಾಂಡಲ್ಗಳನ್ನು ಬದಿಗೆ ಸರಿಸಿ ಸ್ಟೌವಿನ ಮೇಲೆ ಇಡಬೇಕು. ಇದರಿಂದ ಹ್ಯಾಂಡಲ್ಗಳು ಬಿಸಿಯಾಗುವುದನ್ನು ತಪ್ಪಿಸಬಹುದು. ಪ್ಲಾಸ್ಟಿಕ್ ವಸ್ತುಗಳನ್ನು ಸ್ಟೌವಿನಿಂದ ದೂರ ಇಡಬೇಕು. ಗ್ಯಾಸ್ ಟ್ಯೂಬನ್ನು ಸ್ವಲ್ಪವೇ ಹಾಳಾದಾಗಲೂ ಬದಲಿಸ್ತಾ ಇರಬೇಕು. ಸುರಕ್ಷಾ ಟ್ಯೂಬನ್ನು ಪ್ರತಿ 5 ವರ್ಷಕ್ಕೆ 1 ಸಾರಿ ಬದಲಾಯಿಸುವಂತಹದ್ದು ಒಳ್ಳೆಯದು. ಉಪಯೋಗಿಸದೇ ಇರುವಂತಹ ಗ್ಯಾಸ್ ಸಿಲಿಂಡರ್ನ ರೆಗ್ಯುಲೇಟರ್ನ ಮೇಲೆ ಯಾವಾಗಲೂ ಸೇಫ್ಟಿ ಕ್ಯಾಪನ್ನು ಹಾಕಿ ಇಡಬೇಕು. ಎರಡನೇ ಸಿಲಿಂಡರನ್ನು ಡೆಲಿವರಿ ತೆಗೆದುಕೊಳ್ಳುವಾಗ ಸಿಲಿಂಡರನ್ನು ರೆಗ್ಯುಲೇಟರ್ಗೆ ಕನೆಕ್ಟ್ ಮಾಡಿ ಸರಿಯಾಗಿ ಫಿಟ್ ಆಗ್ತಾ ಇದೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹಾಗೆಯೇ ಅಡುಗೆ ಮಾಡುವಾಗ ನೈಲಾನ್ ಬಟ್ಟೆಗಳನ್ನು ಧರಿಸಬಾರ್ದು. ಜ್ವಾಲೆ ನಿರೋಧಕ ಏಪರನ್ನನ್ನು ಬಳಸಿದರೆ ಒಳ್ಳೆಯದು. ರಾತ್ರಿ ಸಮಯದಲ್ಲಿ ಹಾಗೂ ಉಪಯೋಗ ಮಾಡದೇ ಇದ್ದಾಗ ರೆಗ್ಯುಲೇಟರನ್ನು ಆಫ್ ಸ್ಥಿತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಎಲ್ ಪಿ ಜಿ ಸುರಕ್ಷಾ ಟ್ಯೂಬನ್ನು ಕವರ್ ಮಾಡಬಾರ್ದು. ಬೇರೆ ಹೊದಿಕೆಯನ್ನು ತೊಡಿಸಬಾರ್ದು. ಸ್ಟೌವನ್ನು ಯಾವಾಗಲೂ ಸಿಲಿಂಡರ್ಗಿಂತ ಎತ್ತರದ ಸ್ಥಾನದಲ್ಲಿ ಇಡಬೇಕು. ಅಕಸ್ಮಾತ್ತಾಗಿ ಮನೆಯ ಒಳಗಡೆ ಗ್ಯಾಸ್ ವಾಸನೆ ಬಂದಾಗ ರೆಗ್ಯುಲೇಟರ್ನ ಸ್ವಿಚ್ ಮತ್ತು ಸ್ಟೌವ್ಗಳ ನಾಬ್ಗಳನ್ನು ಆಫ್ ಮಾಡಬೇಕು. ಇಲೆಕ್ಟ್ರಿಕ್ ಸ್ವಿಚ್ಗಳನ್ನು ಆಪರೇಟ್ ಮಾಡಬಾರ್ದು. ಉರಿತಾ ಇರುವಂತಹ ಜ್ವಾಲೆಗಳನ್ನು ನಂದಿಸಬೇಕು. ಸಿಲಿಂಡರ್ನಿಂದ ರೆಗ್ಯುಲೇಟರನ್ನು ತೆಗೆದು ಅದಕ್ಕೆ ಬಿಳಿ ಬಣ್ಣದ ಸೇಫ್ಟಿ ಕ್ಯಾಪನ್ನು ಹಾಕಬೇಕು. ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೀಬೇಕು. ಇಲೆಕ್ಟ್ರಿಕ್ ಫ್ಯಾನುಗಳನ್ನು ಗಾಳಿ ಆಡಲೆಂದು ಯಾವತ್ತೂ ಹಾಕಬಾರ್ದು. ಗ್ಯಾಸ್ ವಿತರಕರನ್ನು ತಕ್ಷಣಕ್ಕೆ ಸಹಾಯಕ್ಕಾಗಿ ಕರಿಬೇಕು. ಗ್ಯಾಸ್ ಸೋರಿಕೆಯಾದ ಸ್ಥಳದಿಂದ ಮೊಬೈಲ್ ಫೋನಿನಿಂದ ಕಾಲ್ ಮಾಡುವುದಕ್ಕೆ ಹೋಗಬಾರ್ದು. ಇಂಧನ ಉಳಿತಾಯಕ್ಕಾಗಿ ಕೆಲವೊಂದು ಸಲಹೆಗಳು. ಕೆಲವೇ ನಿಮಿಷಗಳ ಪೂರ್ವ ತಯಾರಿಯಿಂದ ಹೆಚ್ಚಿನ ಇಂಧನ ಖರ್ಚಾಗುವುದನ್ನು ಉಳಿಸಬಹುದು. ಅಡುಗೆಗಾಗಿ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ನಿಮ್ಮ ಕೈಗೆ ಸಿಗುವ ಹಾಗೆ ತಯಾರಿ ಮಾಡಿಕೊಂಡ ನಂತರವೇ ಸ್ಟೌವನ್ನು ಆನ್ ಮಾಡಬೇಕು. ಪ್ರೆಷರ್ ಕುಕ್ಕರ್ ಬಳಕೆಯಿಂದ ಸಮಯ ಮತ್ತು ಇಂಧನದ ಉಳಿತಾಯದ ಜೊತೆಗೆ ಆಹಾರದ ಪೌಷ್ಟಿಕಾಂಶ ಮತ್ತು ರುಚಿಯೂ ಕೂಡ ಉಳಿತದೆ. ಹೆಚ್ಚು ನೀರು ಅಧಿಕ ಇಂಧನವನ್ನು ಉಪಯೋಗಿಸುತ್ತದೆ. ನಿಮ್ಮ ಜಾಗರೂಕತೆಯಿಂದ ಅದನ್ನು ಉಳಿಸಬಹುದು. ಕುದಿಯುವ ಹಂತದಲ್ಲಿ ಹೆಚ್ಚಿನ ಉಷ್ಣತೆಯು ಬೇಗನೆ ಬೇಯುವುದಕ್ಕೆ ನೆರವಾಗುವುದಿಲ್ಲ. ದವಸ ಧಾನ್ಯಗಳನ್ನು ನೆನೆಸಿಡುವುದರಿಂದ ಮೊದಲು ಗಮನಾರ್ಹ ಇಂಧನ ಉಳಿತಾಯವಾಗುತ್ತದೆ. ಉಷ್ಣತೆಯು ವ್ಯರ್ಥವಾಗದಿರಲು ಅಗಲ ತಳದ ಪಾತ್ರೆಗಳನ್ನು ಉಪಯೋಗಿಸಬೇಕು. ಪಾತ್ರೆಗಳನ್ನು ಮುಚ್ಚಿಡುವುದರಿಂದ ಉಷ್ಣತೆ ಮತ್ತು ಸಮಯವನ್ನು ಉಳಿಸಬಹುದು. ಸಣ್ಣದಾದ ಬರ್ನರ್ಗಳು ದೊಡ್ಡ ಬರ್ನರ್ನಷ್ಟೇ ಉಷ್ಣತೆಯನ್ನು ನೀಡುತ್ತದೆ. ನೀಲಿ ಪ್ರಖರ ಜ್ವಾಲೆ ಎಂದರೆ ನಿಮ್ಮ ಬರ್ನರ್ ಶುದ್ಧವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಕೇಸರಿ, ಹಳದಿ ಅಥವಾ ಕೆಂಪು ಜ್ವಾಲೆ ಎಂದರೆ ನೀವು ಹಣವನ್ನು ಕಳೆದುಕೊಳ್ತಾ ಇದ್ದೀರಿ ಅಂತ ಭಾವಿಸಬೇಕು. ಫ್ರಿಡ್ಜ್ನಲ್ಲಿಟ್ಟಿರುವಂತಹ ಆಹಾರ ಪದಾರ್ಥವನ್ನು ಕುದಿಸುವುದಕ್ಕೆ ಮೊದಲು 1 ಗಂಟೆ ಹೊರಗಡೆ ತೆಗೆದಿಡಬೇಕು. ಜೊತೆಗೆ ಪುನಃ ಅಡುಗೆಯನ್ನು ಬಿಸಿ ಮಾಡುವುದನ್ನು ತಪ್ಪಿಸುವುದಕ್ಕೆ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುವಂತಹದ್ದು ಒಳ್ಳೆಯದು. ಆರೋಗ್ಯ ಮಾಹಿತಿ ಕೇಳಿದಿರಿ ಶ್ರೋತೃಗಳೇ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 33,000 ಗರಿಷ್ಠ 48,000, ಹೊಸ ಅಡಿಕೆ 33,000 ಗರಿಷ್ಠ 40,500, ಕೋಕಾ ಕನಿಷ್ಠ 26,000 ಗರಿಷ್ಠ 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 6,500 ರಿಂದ 9,000, ತೆಂಗಿನಕಾಯಿ ಒಂದನೇ ವರ್ಗ 1,018,000 ಗರಿಷ್ಠ 26,000, ಎರಡನೇ ವರ್ಗ 1,016,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ಗರಿಷ್ಠ 5,250, ಕಟ್ಟ ಸಾಂಬಾರ್ 3,800 ಗರಿಷ್ಠ 4,200, ಐಆರ್8 ಕ್ವಿಂಟಾಲಿಗೆ 3,350 4,250, ಭತ್ತ ಆಮದು ಕ್ವಿಂಟಾಲಿಗೆ 2,400 ಆಮದು, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000, ಕೆಂಪು ಬೆಲ್ಲ 4,200, ಕಪ್ಪು ಬೆಲ್ಲ 4,200, ಮೆಣಸು ಕ್ವಿಂಟಾಲಿಗೆ 18,500, ಕಾಳು ಮೆಣಸು 16,000 ಗರಿಷ್ಠ 61,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ ಕನಿಷ್ಠ 3,800